ಎಂಬ ಪ್ರಭೇದಕ್ಕೆ ಈ ಹುಳಿ ಮಣ್ಣು ಸೇರತ್ತೆ. ಅಂದರೆ ಈ ಅಲ್ಪಿಜಾಲ್ಸ್ ಅಂತ ಹೇಳೋದಾದರೆ ಆಡು ಭಾಷೆಗಳಲ್ಲಿ ಕೆಂಪು ಮಣ್ಣು ಅಥವಾ ಕೆಂಪು ಆಳವಾಗಿರತಕ್ಕಂಥ ಮಣ್ಣು. ಮಲ್ಲಿಜಾಲ್ಸ್ ಅಂತ ಹೇಳ್ತೀವಿ, ಅದು ಸಾವಯವ ಪ್ರಮಾಣವನ್ನು ಹೆಚ್ಚು ಇರತಕ್ಕಂಥ ಮಣ್ಣು, ಸಾಮಾನ್ಯವಾಗಿ ಥರ ನಾವು ಹೇಳ್ತೀವಿ. ಅದು ಕಡುಗಪ್ಪು ಮಣ್ಣು ಸಹ ಅಂತ ಹೇಳ್ತೀವಿ. ಅದಕ್ಕೆ ಈ ಕಡುಗಪ್ಪು ಬಣ್ಣದ ಮಣ್ಣು ಅಂತ ಹೇಳ್ತೀವಿ. ಅಷ್ಟಲ್ಲದೇ ಅಲ್ಟಿಜಾಲ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಜಂಬಟಿಗೆ ಮಣ್ಣು. ಈ ಭಾಗದಲ್ಲಿರ್ತಕ್ಕಂಥ ಮಣ್ಣು ಆಲ್ಮೋಸ್ಟ್ ಮಣ್ಣು ಹುಳಿಯಾಗಿರುತ್ತೆ, ಅದಕ್ಕೆ ಆಮ್ಲೀಯ ಮಣ್ಣಾಗಿರುತ್ತೆ. ಬಟ್ ಆಮ್ಲೀಯವನ್ನು ನಾವು ಮಣ್ಣಿನ ರಸಸಾರ ಅಂತ ಹೇಳ್ತೀವಿ. ಮಣ್ಣಿನ ರಸಸಾರವನ್ನು ನಿರ್ಧರಿಸಬೇಕಾದ್ರೆ ಆ ಮಣ್ಣಿನ ಪಿ ಎಚ್ ಅನ್ನು ತಿಳ್ಕೊಳ್ಬೇಕಾಗತ್ತೆ. ಆ ಮಣ್ಣಿನ ಪಿ ಎಚ್ ದ ಮಾಪನ ಏನು ಇರುತ್ತೆ ಅಂದರೆ 0-14 ಒಂದು ಮಾಪನ ಇರುತ್ತೆ. ಆ ಮಾಪನದಿಂದ ಅಳೆಯುತ್ತಾರೆ. ಆ ಮಾಪನ ಏನು ಅಂತಂದರೆ 7 PH ಅಂದರೆ ತಟಸ್ಥವಾಗಿರ್ತಕ್ಕಂಥ ಮಣ್ಣು, 7 ಕಡಿಮೆ ಇರತಕ್ಕಂಥದ್ದು ಅದು ಆಮ್ಲೀಯ ಮಣ್ಣು, 7 ಹೆಚ್ಚಾಗಿರ್ತಕ್ಕಂಥ ಮಣ್ಣು ಅದು ಕ್ಷಾರ ಮಣ್ಣು ಅಂತ ಹೇಳ್ತೀವಿ. ಬಟ್ ನಾವು ಸಾಮಾನ್ಯವಾಗಿ ಮಣ್ಣಿನಗೋಸ್ಕರ ಹೇಳೋದಾದರೆ 6.5-7.5 ಅಂದರೆ 6.5-7.5 ಪಿ ಎಚ್ ಏನಾದರೂ ಇದ್ದರೆ ಮಣ್ಣಲ್ಲಿ ಅದು ತಟಸ್ಥವಾಗಿರ್ತಕ್ಕಂಥ ಮಣ್ಣು. ಇನ್ನು ಮುಖ್ಯವಾಗಿ ಏನು ಅಂತ ಹೇಳೋದಾದರೆ ಕ್ರೈನೈಟ್ ಮತ್ತು ಸ್ಯಾಂಡ್ ಸ್ಟೋನ್ ಶಿಲೆಗಳಿಂದ ಉತ್ಪಾದನೆ ಆಗಿರ್ತಕ್ಕಂಥ ಮಣ್ಣು, ಇದರಿಂದ ಹುಳಿ ಆಗಿರತಕ್ಕಂಥ ಮಣ್ಣನ್ನು ನಾವು ಕಾಣ್ತೀವಿ. ಅಂದರೆ ಗ್ರಾನೈಟು ಮತ್ತು ಸ್ಯಾಂಡ್ ಸ್ಟೋನ್ ಈ ಶಿಲೆಗಳಿಂದ ಬರ್ತಕ್ಕಂಥ ಮಣ್ಣು ಅಂದರೆ ರೂಪಾಂತರವಾಗಿರುತ್ತೆ, ರೂಪಾಂತರವಾಗಿ ಈ ಮಣ್ಣು ತಯಾರಾಗಿರುತ್ತೆ. ಆ ಭಾಗದಲ್ಲಿರ್ತಕ್ಕಂಥ ಮಣ್ಣು ಇದಕ್ಕೆ ತಾಯಿಯ ಶಿಲೆಯಿಂದ ಬರ್ತಕ್ಕಂಥ ಮಣ್ಣು ಅಂದರೆ ಪೇರೆಂಟ್ ಮಟ್ರಿನಿಂದ ಬಂದಿರತಕ್ಕಂಥ ಮಣ್ಣು ಸಹ ಹುಳಿಯಾಗಲಿಕ್ಕೆ ಕಾರಣ ಆಗಿರುತ್ತೆ. ಎರಡನೇದಾಗಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಬೇಸಿಕ್ ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಂಶಗಳು ಏನಾಗುತ್ತೆ ಮಣ್ಣಿನ ಜೊತೆ ಕೊಚ್ಚಿ ಹೋಗುತ್ತೆ, ಬಸಿದು ಹೋಗುತ್ತೆ, ಇದರಿಂದ ಸಹ ಹುಳಿಯಾಗತ್ತೆ. ಮೂರನೇದೇನು ಅಂದರೆ ನಾವು ಕಂಟಿನ್ಯೂಯಸ್ ಆಗಿ ರಸಗೊಬ್ಬರಗಳನ್ನು ಹಾಕ್ತಾ ಹೋದರೆ ಅಸಿಡ್ ಫಾರ್ಮಿಂಗ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಅಂದರೆ ಯಾವ್ಯಾವ ಯೂರಿಯಾ, DAP, MOP ಈ ಥರದ್ದು ಒಂದು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡ್ತಾ ಹೋದರೆ ಸಾವಯವ ಪ್ರಮಾಣವನ್ನು ಹಾಕದೆ ಈ ಆಮ್ಲೀಯತೆ ಉಂಟು ಮಾಡುವಂಥ ಗೊಬ್ಬರಗಳನ್ನು ಹಾಕ್ತಾ ಹೋದರೆ ಸಹ ಅಸಿಡಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟಲ್ಲದೆ ಈ ಮಣ್ಣಲ್ಲಿ ಎಕ್ಸ್ಚೇಂಜಬಲ್ ಅಲ್ಯೂಮಿನಿಯಂ ಆಕ್ಸೈಡ್ಸ್ ಅಂತ ಹೇಳ್ತೀವಿ, ಅವು ಇದ್ದರೂ ಸಹ ಇವು ಏನಾಗುತ್ತೆ ಅಂದರೆ ಹುಳಿಯಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟಲ್ಲದೇ ಏನಾಗುತ್ತೆ ಅಂದರೆ ಈ ಮಣ್ಣಲ್ಲಿ ಹುಮಸ್ ಅಂತ ಹೇಳ್ತು, ಹ್ಯೂಮಿಕ್ ಆ್ಯಸಿಡ್, ಈ ಥರ ಒಂದು ಈ ಡಿಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಹೇಳ್ತೀವಿ, ಸಾವಯವ ಪ್ರಮಾಣ ಡಿಕಾಂಪೋಸಿಷನ್ ತಿಳೀಕರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹ ಒಂದಿಷ್ಟು ಪ್ರಮಾಣದ ಆಸಿಡ್ಡು ರಿಲೀಸ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಸಹ ಈ ಮಣ್ಣಲ್ಲಿ ಹುಳಿಯನ್ನು ಆಗೋದು ಕಾಣ್ತೀವಿ ಸರ್. ಈ ಮಣ್ಣಿನ ಒಂದು ಆಮ್ಲೀಯತೆ ಅತಿಯಾದರೆ ಏನಾಗುತ್ತೆ ಅಂತೀರಿ ಸರ್? ಇದು ಆಮ್ಲೀಯತೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮೊದಲನೇದಾಗಿ ತುಂಬ ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ದೊರೆಯುವ ಪೋಷಕಾಂಶ ಅವಶ್ಯಕವಾಗಿ ಈ ಬೆಳೆಗೆ ಬೇಕಾಗಿರುತ್ತೆ, ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಮಣ್ಣಲ್ಲಿ. ಎರಡನೇದಾಗಿ ಏನಾಗುತ್ತೆ, ನಾ ಹೇಳಿದಾಗೆ ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ ಅನ್ನಿರ್ತಕ್ಕಂಥ ಪೋಷಕಾಂಶಗಳು ವಿಷಕಾರಿಯಾಗಲು ಸ್ಟಾರ್ಟ್ ಆಗುತ್ತೆ, ವಿಷಕಾರಿಯಾಗಿ ಬೇರೆಗಳಿಗೆ ತೊಂದರೆಗಳನ್ನು ಉಂಟು ಮಾಡಿ ಪೋಷಕಾಂಶಗಳು ಹೀರಿಕೊಳ್ತಕ್ಕಂಥ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಮೂರನೇದು ಏನಾಗುತ್ತೆ ಅಂದರೆ ಈ ಬಯಾಲಜಿಕಲ್ ಫಂಕ್ಷನ್ಸ್ ಏನು ಹೇಳ್ತೀವಿ, ಜೈವಿಕ ಗುಣಧರ್ಮಗಳ ಮೇಲೂ ಸಹ ಪ್ರಭಾವವನ್ನು ಬೀರುತ್ತೆ. ಅಷ್ಟಲ್ಲದೆ ಈ ಫಾಸ್ಫರಸ್ ಸಾಲಿಬಿಲಿಟಿ ಅಂತ ಹೇಳ್ತೀವಿ, ಫಾಸ್ಫರಸ್ ಅಂದರೆ ರಂಜಕದ ಒಂದು ಕರಗುವಿಕೆ ಮೇಲೂ ಸಹ ತೊಂದರೆಗಳನ್ನು ಮಾಡುತ್ತೆ. ಇದು ಏನಾಗುತ್ತೆ ಅಂದರೆ ಐರನ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಐರನ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆ ಫಿಕ್ಸ್ ಆಗಿ ಇದು ಎಸ್ಪೆಷಲಿ ಬೆಳೆಗೆ ದೊರಕದ ಸ್ಥಿತಿಯಲ್ಲಿ ಬರುತ್ತೆ. ಅಷ್ಟಲ್ಲದೇ ಇದು ಏನಾಗುತ್ತೆ, ಎಷ್ಟು ಕಡಿಮೆ ಹೆಚ್ಚು ಆಮ್ಲೀಯತೆ ಆದರೆ ಅಸಿಡಿಟ್ ಇದು ಎರೋಜನ್ ಸಹ ಆಗ್ತಕ್ಕಂಥ ಸನ್ನಿವೇಶ ಒದಗುತ್ತೆ ಸರ್. ಅಂದರೆ ಮಣ್ಣಿನ ಕೊಚ್ಚಣೆಯೂ ಸಹ ಆಗುತ್ತೆ ಸರ್. ಈಗ ಮಣ್ಣಲ್ಲಿ ಆಮ್ಲೀಯತೆ ಇದ್ದಾಗ ಬೆಳೆಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂತೀರಿ? ಈಗ ನಾ ಇದು ಈಗ ಹೇಳಿದ ಹಾಗೆ ಈ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ, ಈ ಜೈವಿಕ ಚಟುವಟಿಕೆಗಳು ಕಡಿಮೆ ಆಗುತ್ತೆ, ಎರೋಜನ್ ಸಹ ಆಗತ್ತೆ, ಪೋಷಕಾಂಶಗಳು ದೊರಕದೇ ಇರತಕ್ಕಂಥ ಸನ್ನಿವೇಶವು ಸಹ ಕ್ರಿಯೇಟ್ ಆಗುತ್ತೆ ಸರ್. ಕಾಫಿ ಬೆಳೆನಲ್ಲಿ ಮಣ್ಣಿನ ಆಮ್ಲೀಯತೆಯ ಸಮಸ್ಯೆ ಎಷ್ಟು ಮಟ್ಟಿಗೆ ಇದೆ ಅಂತೀರಿ? ಎಷ್ಟು ಅಂದರೆ ಪರೀಕ್ಷೆ ಆಲ್ಮೋಸ್ಟ್ 75 ಸಲೇಷಣೆ ಮಾಡ್ತಾ ಬಂದಾಗ ಈಗಿನ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ 83% ಈ ಕೊಡಗಿನ ಮಣ್ಣು ಹುಳಿಯಾಗಿದೆ, ಆಮ್ಲೀಯತೆಯಿಂದ ಕೂಡಿದೆ. ಕಾರಣ ಏನು? ಕಾರಣ ಏನು ಅಂತಂದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶ ಇರುವುದರಿಂದ, ಈ ಗ್ರಾನೈಟ್ ಶಿಲೆ ಇರುವುದರಿಂದ, ಮರಳುಗಲ್ಲು ಇರುವುದರಿಂದ, ಮತ್ತು ಅಸಿಡ್ ಫಾರ್ಮಿಂಗ್ ಫರ್ಟಿಲೈಸರ್ ಹಾಕುವುದರಿಂದ, ಅಲ್ಯೂಮಿನಿಯಂ ಆಕ್ಸೈಡ್ಸ್ ಅಂತ ಹೇಳ್ತೀವಿ, ಅಲ್ಯೂಮಿನಿಯಂ ಎಕ್ಸ್ಚೇಂಜಬಲ್ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಈ ಹುಳಿ ಮಣ್ಣಲ್ಲಿ ಇರುವುದರಿಂದ ಇವೆಲ್ಲ ಕಾರಣದಿಂದ ಹುಳಿ ಆಗ್ತಕ್ಕಂಥ ಕಾರ್ಯಗಳು ಆಗ್ತವೆ ಸರ್. ಅಂದ್ರೆ ಇದು ಕಾಫಿ ಬೆಳೆ ಮೇಲೆ ಆಮ್ಲೀಯತೆ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ? ಇದು ಏನಾಗುತ್ತೆ ಅಂದರೆ ಈ ಫಾಸ್ಫರಸ್ ಅಂಶ, ರಂಜಕದ ಅಂಶ ಏನಾಗುತ್ತೆ, ಈ ಎಕ್ಸ್ಚೇಂಜಬಲ್ ಅಲ್ಯೂಮಿನಿಯಂ ಐರನ್ ಆಕ್ಸೈಡ್ ಜೊತೆ ಸೇರ್ಕೊಂಡು ಬಿಟ್ಟು ದೊರಕದ ಸ್ಥಿತಿಯಲ್ಲಿ ಬಂದ್ಬಿಡುತ್ತೆ, ಪರಿವರ್ತನೆ ಆಗ್ಬಿಡುತ್ತೆ, ರಂಜಕದ ಕೊರತೆ ಕಂಡು ಬರುತ್ತೆ. ಎರಡನೇದಾಗಿ ಅಲ್ಯೂಮಿನಿಯಂ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ, ವಿಷದ ಪ್ರಮಾಣ ಜಾಸ್ತಿ ಆಗುತ್ತೆ, ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ, ಮತ್ತು ಬಯೋಲಾಜಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತವೆ. ಈ ಆಗುವುದರಿಂದ ಮಣ್ಣಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ, ಅದರ ಅಲ್ಟಿಮೇಟ್ಲಿ ನಮಗೆ ಕಾಫಿ ಇಳುವರಿ ಮೇಲೆ ತುಂಬ ಹೊಡೆತ ಬೀಳುತ್ತೆ, ಗುಣಮಟ್ಟನು ಹೋಗುತ್ತೆ. ಈ ತರ ಆಗಿ ಕಾಫಿ ಬೆಳೆಗೆ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಆಮ್ಲೀಯತೆ ಮಣ್ಣು ಸರ್. ಅಂದರೆ ಈಗ ಮಣ್ಣು ಆಮ್ಲೀಯತೆ ಸಮಸ್ಯೆಯಿಂದ ಕೂಡಿದೆ ಅಂತಂದು ನಾವು ಹೇಗೆ ತಿಳ್ಕೋಬಹುದು ಅಂತೇಳಿ, ಮಣ್ಣನ್ನು ಪರೀಕ್ಷೆ ಒಳಗಡಿಸಬೇಕಾಗತ್ತೆ. ಪರೀಕ್ಷೆ ಒಳಗಡಿಸಿ ಮಣ್ಣು ಎಷ್ಟು ಪ್ರಮಾಣದಲ್ಲಿ ಹುಳಿಯಾಗಿದೆ. ಓಹೋ, ಫಾರ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣಿನ ಆಮ್ಲೀಯತೆ 4.5 ಕಡಿಮೆ ಆಗುತ್ತೆ. ಓಹೋ, ಅಕಸ್ಮಾತ್ ಏನಾದರೂ 3-4 ವರ್ಷದಿಂದ ನೀವು ಏನಾದರೂ ಸುಣ್ಣವನ್ನ ಸೇರಿಸದೇ ಇದ್ರೆ ಇದಕ್ಕಿಂತ ತುಂಬ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಆಗತ್ತೆ. ಈ ಥರ ಆಗುವುದರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಕಾಣ್ತೀವಿ ಸರ್. ಅಂದರೆ ಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಇದನ್ನು ಪತ್ತೆ ಹಚ್ಚಬೇಕು ಸರ್. ಅದರ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡ್ತೀರ, ಅಂದ್ರೆ ಆಮ್ಲೀಯ ಮಣ್ಣನ್ನು ಸುಧಾರಿಸಬೇಕಾಗುತ್ತೆ. ಎಸ್ ಸರ್. ಅಂದ್ರೆ ಹೇಗೆ ಸುಧಾರಣೆ ಮಾಡೋದು ಆಮ್ಲೀಯ ಮಣ್ಣುಗಳನ್ನು? ಆಮ್ಲೀಯ ಮಣ್ಣಿನ ಸುಧಾರಣೆ ಕ್ರಮಗಳು ಏನು ಅಂತ ನೋಡುವುದಾದ್ರೆ, ಪ್ರಸ್ತುತ ಸ್ಥಿತಿಯಲ್ಲಿ ಕಾಫಿ ಮಂಡಳಿಯಿಂದ ಅಗ್ರಿಕಲ್ಚರ್ ಲೈಮ್ ಅಥವಾ ಕೃಷಿ ಸುಣ್ಣ ಮತ್ತು ಡೊಲೊಮೈಟ್ ಸುಣ್ಣ ಅಂತ ಹೇಳಿ ಎರಡು ಅಂಶವನ್ನ ನಾವು ಶಿಫಾರಸನ್ನ ಮಾಡ್ತೀವಿ. ಸುಣ್ಣದ ಅಂಶ ಯಾವ ತರ ಇರಬೇಕು ಅಂದ್ರೆ ಅದರ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ 80 ಹೆಚ್ಚಿರಬೇಕು, ಶೇಕಡಾ ಎಂಬತ್ತಕ್ಕಿಂತಲೂ ಹೆಚ್ಚಿರಬೇಕು. ಅಂದ್ರೆ 100 ಕಿಲೋಗ್ರಾಂನಷ್ಟು ನಾವು ಸುಣ್ಣ ತೆಗೆದುಕೊಂಡ್ರೆ ಆಮ್ಲೀಯತೆಯನ್ನ ತಟಸ್ಥ ಮಾಡುವಂತ ಅಂಶ ಶೇಕಡಾ 80 ಹೆಚ್ಚಿನದಾಗಿ ಅದನ್ನ 2 ಅಥವಾ 3 ವರ್ಷಕ್ಕೆ ಮಣ್ಣು ಪರೀಕ್ಷೆ ಅನುಗುಣವಾಗಿ ನಾವು ಕಂಪಲ್ಸರಿ ಆ ಸುಣ್ಣವನ್ನ ನಮ್ಮ ತೋಟಕ್ಕೆ ಹಾಕಬೇಕಾಗತ್ತೆ. ಅದು ಯಾವ ಟೈಮಲ್ಲಿ ಹಾಕಬೇಕು ಅಂತ, ಅದು 2 ಅಥವಾ 3 ವರ್ಷಕ್ಕೆ ಒಂದ್ಸಾರಿ ಕಂಪಲ್ಸರಿ ಆಗಿ ಮಣ್ಣು ಪರೀಕ್ಷಾ ಆಧಾರದ ಮೇಲೆ ನೀವು ಮಣ್ಣಲ್ಲಿ ಸೇರಿಸಬೇಕಾಗತ್ತೆ ಸರ್. ಅಂದ್ರೆ ಈಗ ಪಿ ಎಚ್ ಆಧಾರದ ಮೇಲೆ ಪಿ ಎಚ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಸುಣ್ಣದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ 7 ಹತ್ರ ಇದ್ದಂಗೆಲ್ಲ ಕಡಿಮೆ ಆಗುತ್ತೆ, 7 ದೂರಕ್ಕೆ ಹೋದಂಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು ಸರ್, ಹೌದು. ಉದಾಹರಣೆಗೆ ಪಿ ಎಚ್ 6 ಇದ್ರೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಕಡಿಮೆ ಅಂದ್ರೆ ನಾವು ಒಂದು ಕ್ಯಾಟಗರಿ ಮಾಡಿರ್ತೀವಿ ಸರ್, ಕ್ಯಾಟಗರಿ ಏನಂತಂದ್ರೆ ಪಿ ಎಚ್ 6.1 ಮೇಲೆ ಇದ್ರೆ ಅವ್ರು ಯಾವ ಕಾರಣಕ್ಕೂ ಈ ಸುಣ್ಣವನ್ನ ಹಾಕ್ತಕ್ಕಂಥ ಕೆಲಸ ಮಾಡಬಾರ್ದು, ಅವಶ್ಯಕತೆ ಇಲ್ಲ. ಈ 5.6-6 ವರೆಗೆ ಇದ್ರೆ 1/2 ಟನ್ ಅಂದ್ರೆ 500 kg ಸುಣ್ಣವನ್ನ ಅಥವಾ ಡೊಲೊಮೈಟ್ ಅನ್ನ ತಮ್ಮ ಜಮೀನಿಗೆ ಅಂದ್ರೆ ತೋಟಕ್ಕೆ ಹಾಕಬೇಕಾಗತ್ತೆ. ಅದು ಎಷ್ಟು ಪ್ರದೇಶಕ್ಕೆ ಹಾಕ್ಬೇಕು ಅದನ್ನ? ಪ್ರತಿ ಎಕರೆಗೆ 500 kg ಅನ್ನ ಹಾಕ್ಬೇಕು. ಎರಡನೇದಾಗಿ 5-5.5 ಪಿ ಎಚ್ ಇದ್ದಿದ್ದೇ ಆದ್ರೆ ಅವರು 1 ಟನ್ ಸುಣ್ಣವನ್ನ ತಮ್ಮ ಜಮೀನಿಗೆ ಹಾಕಬೇಕಾಗತ್ತೆ. ಅಂದ್ರೆ ಪಿ ಎಚ್ ಅನ್ನ ತಟಸ್ಥ ಪ್ರಮಾಣಕ್ಕೆ ತಗೊಂಡು ಹೋಗ್ಬೇಕಾದ್ರೆ 1 ಟನ್ ಹಾಕ್ಬೇಕು. 4.5-5 ವರೆಗೆ ಏನಾದರೂ ಮಣ್ಣಿನ ಪಿ ಎಚ್ ಇದ್ರೆ 1.5 ಅನ್ನ ಹಾಕ್ಬೇಕು, 1.5 ಟನ್. 4 ಕಡಿಮೆ ಏನಾದರೂ ಇತ್ತಂದ್ರೆ ಆ ಮಣ್ಣಿಗೆ ಕಂಪಲ್ಸರಿ 2 ಟನ್ ಹಾಕ್ಬೇಕು. ಅದು ಯಾವ ತರ ಹಾಕ್ಬೇಕು ಅಂದ್ರೆ ಈ ವರ್ಷ ಹಾಕಿದ ತಕ್ಷಣ ನೆಕ್ಸ್ಟ್ ಇಯರ್ ಹಾಕ್ಬೇಕು. 2 ಒಂದೇ ಸಲ ಹಾಕ್ಬಾರ್ದು, 1 ಮೊದಲೇ ಹಾಕ್ಬೇಕು, ನೆಕ್ಸ್ಟ್ ಇಯರ್ಗೆ 1 ಹಾಕ್ಬೇಕು. ಈ ತರ ಹಾಕಿ ಮಣ್ಣನ್ನ ತಟಸ್ಥ ರೂಪಕ್ಕೆ ತರಲು ಸಹಾಯಕಾರಿ ಆಗುತ್ತೆ. ಅಂದ್ರೆ ಈಗ ಸುಣ್ಣ ನಾವು ಮಣ್ಣಿಗೆ ಹಾಕ್ತೀವಿ ಅಂದ್ರೆ ತೋಟಕ್ಕೆ ಹಾಕ್ತೀವಿ ಅಂದ್ರೆ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ನಾನು ಸುಣ್ಣ ಹಾಕ್ದೆ ಅಂತ ಹೇಳಕ್ ಆಗಲ್ಲ. ಹೇಗೆ ಹಾಕ್ಬೇಕು ಅದನ್ನ? 500 kg ಸುಣ್ಣವನ್ನ 1 ಭಾಗದಲ್ಲಿ ಎಲ್ಲ ಪ್ರದೇಶಕ್ಕೆ ಸಮಾನಾಗಿ ಹರಡಬೇಕು ಅಂದ್ರೆ ಬ್ರಾಡ್ಕಾಸ್ಟ್ ಮಾಡಬೇಕು. ಅದ್ ಮಾಡೋದ್ರಿಂದ ಏನಾಗತ್ತೆ, ಎಲ್ಲ ಪ್ರದೇಶದ ಮಣ್ಣು ಹುಳಿಯನ್ನ ತಟಸ್ಥವಾಗಿ ಇಡಲು ಸಹಕಾರಿ ಆಗತ್ತೆ. ಮತ್ತೆ ನಾವೆಲ್ಲಿ ಗೊಬ್ಬರ ಹಾಕ್ತಿವಲ್ಲ ಅಲ್ಲಿಗೂ ಹಾಕ್ಬೇಕು ಸರ್. ಏನಾಗತ್ತೆ ಅಂದ್ರೆ ಗೊಬ್ಬರ ಹಾಕುವ ಸಮಯದಲ್ಲಿ ಈ ಸುಣ್ಣ ಮತ್ತು ಗೊಬ್ಬರ ಹಾಕುವಕ್ಕೆ ಅಟ್ಲೀಸ್ಟ್ 1 ಗ್ಯಾಪ್ ಕಂಪಲ್ಸರಿ ಮಾಡಲೇಬೇಕು. ಇಲ್ಲಾಂದ್ರೆ ಸುಣ್ಣ ಹಾಕಿರೋದ್ರಿಂದ ಪೋಷಕಾಂಶಗಳು ಸಿಗದಂಗೆ ಆಗ್ಬಿಡುತ್ತೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಈ ವರ್ಷ ಏನಾದರೂ ಸುಣ್ಣವನ್ನ ಹಾಕಿದ್ರೆ ನೆಕ್ಸ್ಟ್ ನೀವೇನಾದರೂ ಗೊಬ್ಬರ ಹಾಕಬೇಕಾಗತ್ತೆ. ಫೆಬ್ರವರಿಯಲ್ಲಿ ಏನಾದರೂ ಸುಣ್ಣವನ್ನು ಹಾಕಿದ್ರೆ ಏಪ್ರಿಲಲ್ಲಿ ಗೊಬ್ಬರವನ್ನು ಹಾಕಬೇಕಾಗತ್ತೆ ಅಥವಾ ಮಾರ್ಚಲ್ಲಿ ಗೊಬ್ಬರನ ಹಾಕಬೇಕಾಗತ್ತೆ. ಯಾಕಂದರೆ ಈ ಮೆರಿಗೇಷನ್ ಇದ್ದವರು ಪ್ರೀ ಬ್ಲೋಸ ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ಸಾಲಿಬಲ್ ಫರ್ಟಿಲೈಸರ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಪ್ರೀ ಮನ್ಸೂನ್ಗೂ ಸಹ ಸಾಲಿಬಲ್ ಗೊಬ್ಬರನ ಹಾಕಬೇಕು, ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಲ್ಲ ಕರುವ ಗೊಬ್ಬರಗಳನ್ನ ಹಾಕಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ರಾಕ್ ಪಾಸಿಟ್ ಅಂತ ಗೊಬ್ಬರಗಳನ್ನ ಸದ್ಯದಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ, ಬಟ್ ಅದನ್ನ ಹಾಕಬಾರ್ದು. ಆ ಟೈಮಲ್ಲೂ ಈ ಕರುಗುವ ರಸಗೊಬ್ಬರಗಳನ್ನ ಹಾಕಬೇಕಾಗತ್ತೆ. ಸ್ವಲ್ಪ ಟಿಕ್ಕಿ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಶಿಫಾರಸನ್ನು ಮಾಡ್ತೀವಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ಅಂದರೆ ಸುಣ್ಣ ಹಾಕುವಾಗ ಮುಖ್ಯವಾಗಿ ಸುಣ್ಣವನ್ನು ಎಲ್ಲ ಕಡೆ ಏಕರೂಪವಾಗಿ ಹರಡಬೇಕಾಗತ್ತೆ ಮತ್ತು ಮಣ್ಣಲ್ಲಿ ಬೆರೆಸಬೇಕಾಗತ್ತೆ. ಹೌದು ಸರ್, ಹೌದು. ಜೊತೆಗೆ ತೇವಾಂಶ ಇರೋದು ಬಹಳ ಮುಖ್ಯ. ಹಾಂ, ಮೂರು ಅಂಶಗಳು ತುಂಬ ನಿರ್ಣಾಯಕವಾಗಿರುತ್ತೆ. ಅಂದರೆ ಸುಣ್ಣದ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುತ್ತೆ. ಸುಣ್ಣ ಹಾಕೋದ್ರಿಂದ ಇನ್ನೂ ಏನಾದರೂ ಪ್ರಯೋಜನಗಳಿದ್ದಾವೆ? ಪ್ರಯೋಜನಗಳು ತುಂಬ ಇದ್ದಾವೆ. ಆ ಪ್ರಯೋಜನಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಮ್ಲತೆಯನ್ನು ಕಡಿಮೆ ಮಾಡ್ತೀವಿ, ಅದು ಮುಖ್ಯವಾದ ಪ್ರಯೋಜನ. ಎರಡನೇದಾಗಿ ಎಕ್ಸ್ಚೇಂಜಬಲ್ ಅಲ್ಯೂಮಿನಿಯಂ ಇರ್ತಕ್ಕಂಥ ವಿಷಕಾರಿ ಅಂಶವನ್ನು ಕಡಿಮೆ ಮಾಡಿದಂಗೆ ಆಗತ್ತೆ. ಮೂರನೇದು ಏನಾಗುತ್ತೆ ಅಂದರೆ, ಈ ಮಣ್ಣಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಇರುತ್ತೆ ಅಥವಾ ಮ್ಯಾಗ್ನೀಷಿಯಂ ಕಡಿಮೆ ಇರುತ್ತೆ, ಈ ಎರಡೂ ಅಂಶಗಳನ್ನು ನಾವು ಈ ಮಣ್ಣಿಗೆ ಸೇರಿಸಿದ ಹಾಗೆ ಆಗತ್ತೆ. ನಾಲ್ಕನೇದು ಏನು ಅಂತಂದರೆ, ಈ ಮೈಕ್ರೋಬಿಯಲ್ ಪಾಪ್ಯುಲೇಷನನ್ನು, ಈ ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆಯನ್ನು ನಾವು ವೃದ್ಧಿ ಮಾಡ್ತೀವಿ ಮಣ್ಣಲ್ಲಿ. ಅಷ್ಟಲ್ಲದೇ ಮಣ್ಣಿನ ರಚನೆ ಸ್ಟ್ರಕ್ಚರ್ ಏನೈತೀವಿ ಅದು ಸಹ ಇಂಪ್ರೂವ್ ಆಗುತ್ತೆ ಸರ್, ಈ ಸುಣ್ಣವನ್ನು ಹಾಕೋದ್ರಿಂದ. ಇಷ್ಟೆಲ್ಲ ಅನುಕೂಲಗಳು ಸುಣ್ಣವನ್ನು ಬಳಸೋದ್ರಿಂದ ಇದ್ದಾವೆ ಅಂತೀರಿ? ಅಂದರೆ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೇ ಸುಣ್ಣದ ಪ್ರಮಾಣವನ್ನು ನಿರ್ಧಾರ ಮಾಡುವಂಥ. ಯಸ್ ಸರ್, ಅದನ್ನು ಸರಿಯಾದ ಕ್ರಮದಲ್ಲಿ ಹಾಕೋದು ಬಹಳ ಮುಖ್ಯ. ಅವಶ್ಯವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣವನ್ನು ಹಾಕಿದ್ದೇ ಆದರೆ ಆಮ್ಲೀತೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು, ಮಣ್ಣನ್ನು ತಟಸ್ಥ ಪ್ರಮಾಣಕ್ಕೆ ಕೊಂಡ್ಕೊಂಡು ಹೋಗಿ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಬಹುದು. ಅಂದರೆ ಸುಣ್ಣ ಪುಡಿಪುಡಿ ಆಗಿರಬೇಕು ಅಂತೀರಿ? ಅದರಲ್ಲಿ ಒಂದು ಕ್ರೈಟೇರಿಯಾ ಇದೆ, ಎಷ್ಟು ಸುಣ್ಣನ ಕಣಗಳ ಗಾತ್ರ ಕಡಿಮೆ ಇರುತ್ತೋ ಅಷ್ಟು ಮಣ್ಣಿನ ಜೊತೆ ಅದು ಹೆಚ್ಚು ರಿಯಾಕ್ಷನ್ ಆಗುತ್ತೆ ಮತ್ತು ಚೆನ್ನಾಗಿ ಬೆರೆಯುತ್ತೆ. ಬೆರೆಯುತ್ತೆ, ಬೆರೆತು ಮಣ್ಣಿನ ಆಮ್ಲತೆಯನ್ನು ಕಡಿಮೆ ಮಾಡಿ ತಟಸ್ಥಕ್ಕೆ ಕರ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡುತ್ತೆ ಸರ್. ಅಂದರೆ ಅದು ಸಾಕಷ್ಟು ಒಣ ಸ್ಥಿತಿಯಲ್ಲಿ ಇರಬೇಕು ಸುಣ್ಣ. ಅದು ಇರಬೇಕು, ತುಂಬ ಪುಡಿಯಾಗಿದ್ದರೆ ತುಂಬ ಸಹಕಾರಿ ಆಗತ್ತೆ. ಅದು ಏನಾದರೂ ತೇವಾಂಶ ಇರ್ಕೊಂಡಿದ್ರೆ ಅಷ್ಟು ಚೆನ್ನಾಗಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ, ಆ ತೇವಾಂಶ ಇತ್ತಂದರೆ ಸ್ಪ್ರೆಡ್ ಮಾಡೋಕ್ಕೆ ಬರಲ್ಲ ಮತ್ತು ಉಂಡೆ ಕಟ್ಕೊಂಡ್ಬಿಡುತ್ತೆ. ಉಂಡೆ ಕಟ್ಕೊಂಡ್ಬಿಡತ್ತೆ, ಉಂಡೆ ಕಟ್ಕೊಂಡಾಗಿ ಎಲ್ಲ ಭಾಗದಲ್ಲಿ ಸರಿಯಾಗಿ ಹರಡಲ್ಲ. ಈಗ ಎಲ್ಲ ಭಾಗದ ಒಂದು ಆಮ್ಲೀತೆಯ ಮಣ್ಣು ನಮಗೆ ಸರಿಪಡಿಸೋದಕ್ಕೆ ಕಷ್ಟವಾಗಿರ್ತಕ್ಕಂಥ. ಅಂದರೆ ಗುಣಮಟ್ಟದ ಸುಣ್ಣ ಲಭ್ಯ ಆಗ್ತಾ ಇದೆಯಾ ಈಗ ರೈತರಿಗೆ? ಅದಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಈ ಸುಣ್ಣವನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರತ್ಯಕ್ಷ ಪರೀಕ್ಷೆಯನ್ನು ಮಾಡ್ತೀವಿ. ಸುಮಾರು ಜನ ರೈತರು ಬರ್ತಾರೆ. ಆಲ್ಮೋಸ್ಟ್ ನಾವು ಇಲ್ಲ ಅಂದ್ರೆ ಒಂದು ವರ್ಷದಲ್ಲಿ 500 ಸುಣ್ಣದ ಸ್ಯಾಂಪಲ್ ಅನ್ನು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಒಂದಿಷ್ಟು ಬರ್ತವೆ, ಆಲ್ಮೋಸ್ಟ್ 10% ವರೆಗೆ ಈ ಕಲಬೆರಕೆ ಇರತಕ್ಕಂಥದ್ದು, ಕಡಿಮೆ ಗುಣಮಟ್ಟ ಇರತಕ್ಕಂಥ ಸುಣ್ಣಗಳು ಬರ್ತವೆ. ಅಂದ್ರೆ ಕೃಷಿ ಸುಣ್ಣ ಒಳ್ಳೇದು ಅಥವಾ ಡೋಲಮೈಟ್ ಸುಣ್ಣ ಒಳ್ಳೇದು ಅಂತೀರಿ ಸರ್? ಅದನ್ನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಹೇಳ್ತೀವಿ. ಹೇಗೆ ಅಂದ್ರೆ, ಈ ಎಸ್ಪೆಷಲಿ ಪೊಟ್ಯಾಸಿಯಂ ಅಂಶ ಏನಾದರೂ ಜಾಸ್ತಿ ಇದ್ರೆ ಡೋಲಮೈಟ್ ಅನ್ನ ಕೊಡ್ತೀವಿ. ಅಕಸ್ಮಾತ್ ಪೊಟ್ಯಾಸಿಯಂ ಅಂಶ ಕಡಿಮೆ ಇದ್ರೆ ಕೃಷಿ ಸುಣ್ಣವನ್ನು ಶಿಫಾರಸನ್ನು ಮಾಡ್ತೀವಿ. ಇದು ಯಾವ ಥರ ಇರುತ್ತೆ ಅಂದರೆ, ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೇನು ಕೊಡಬೇಕಾಗತ್ತೆ. ಒಂದು ಸಾರಿ ಏನು ಹೇಳ್ತೀವಿ ನಾವು, ರ್ಯಾಂಡಮ್ ಆಗಿ ಒಂದು ವರ್ಷ ನೀವು ಅಗ್ರಿಕಲ್ಚರ್ ಲೈಮ್ ಹಾಕಿದರೆ ನೆಕ್ಸ್ಟ್ ಟೈಮ್ ಡೊಲೋಮೇಟ್ ಹಾಕಿ. ಅಂದರೆ ಕ್ಯಾಲ್ಸಿಯಮು ಮತ್ತು ಮ್ಯಾಗ್ನೀಷಿಯಮು ಸಹ ಕಾಫಿ ತೋಟಗಳಿಗೆ ಬೇಕಾಗತ್ತೆ. ಅದಕ್ಕೆ ಸುಣ್ಣವನ್ನು ಫಸ್ಟ್ ವರ್ಷ ಹಾಕಿದರೆ ನೆಕ್ಸ್ಟ್ ಟೈಮ್ ಹಾಕ್ತಾ ಇರುವಾಗ ನೀವು ಡೊಲೋಮೇಟ್ ಹಾಕಿ ಅಂತ ಸಹ ನಾವು ಶಿಫಾರಸನ್ನು ಮಾಡ್ತೀವಿ. ಆತ್ಮೀಯ ರೈತ ಬಾಂಧವರೇ, ಈ ಕಾಫಿ ಬೆಳೆನಲ್ಲಿ ಆಮ್ಲೀಯತೆಯ ಸಮಸ್ಯೆಯನ್ನು ಹೇಗೆಲ್ಲ ಹೋಗಲಾಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಎ ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9480759336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9480759336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ. ಕಾಫಿ ಬೆಳೆಯಲ್ಲಿ ಈ ಆಮ್ಲೀಯತೆಯ ಸಮಸ್ಯೆ ಹೇಗೆಲ್ಲ ಉಂಟಾಗುತ್ತೆ, ಈ ಆಮ್ಲೀಯ ಮಣ್ಣುಗಳನ್ನು ಹೇಗೆ ಸುಧಾರಿಸಬಹುದು, ಮತ್ತು ಈ ಮಣ್ಣಿನ ಸುಧಾರಕಗಳಾದಂಥ ಕೃಷಿ ಸುಣ್ಣ ಮತ್ತು ಡೋಲಮೈಟು ಇವುಗಳನ್ನು ಹೇಗೆಲ್ಲ ನಾವು ಬಳಸಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಶುಂಠಿ ಕೃಷಿ ಕುರಿತು ಮಾಹಿತಿ. ಶುಂಠಿ ನಮ್ಮ ಮುಖ್ಯವಾದ ಸಾಂಬಾರ ಬೆಳೆ. ಈ ಬೆಳೆಯನ್ನ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ. ಮುಖ್ಯವಾಗಿ ಈ ಶುಂಠಿ ಬೆಳೆಗೆ ನೀರು ಚೆನ್ನಾಗಿ ಬಸಿದೋಗುವಂತಹ ಮಣ್ಣುಗಳು ಬಹಳ ಸೂಕ್ತ. ಮರಳು ಮಿಶ್ರಿತ ಗೋಡುಮಣ್ಣು, ಜೇಡಿ ಗೋಡುಮಣ್ಣು, ಕೆಂಪುಗೋಡು ಅಥವಾ ಜಂಬಿಟ್ಟಿಗೆ ಗೋಡುಮಣ್ಣಲ್ಲಿ ಶುಂಠಿ ಬಹಳ ಹುಲ್ಸಾಗಿ ಬರುತ್ತೆ. ಸಾವಯವ ಪದಾರ್ಥ ಹೆಚ್ಚಾಗಿರುವಂಥ ಪುಡಿ ಪುಡಿಯಾಗಿರುವಂಥ ಗೋಡುಮಣ್ಣು ಶುಂಠಿ ಬೆಳೆಗೆ ಬಹಳ ಸೂಕ್ತ. ಶುಂಠಿ ಬೆಳೆ ಬಹಳ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದ ಪ್ರತಿ ವರ್ಷವೂ ಕೂಡ ಸತತವಾಗಿ ಶುಂಠಿ ಬೆಳೆಯನ್ನು ಬೆಳೆಯೋದು ಸೂಕ್ತ ಅಲ್ಲ. ಸಾವಯವ ಪದಾರ್ಥ ಹೆಚ್ಚಾಗಿರುವಂಥ ಪುಡಿ ಪುಡಿಯಾಗಿರುವಂಥ ಗೋಡುಮಣ್ಣು ಈ ಶುಂಠಿ ಬೆಳೆಗೆ ಸೂಕ್ತ. ಮುಖ್ಯವಾಗಿ ಈ ಶುಂಠಿ ಬೆಳೆ ಬಹಳ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದ ಒಂದೇ ಜಮೀನಿನಲ್ಲಿ ಸತತವಾಗಿ ಶುಂಠಿ ಬೆಳೆಯನ್ನು ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಶುಂಠಿ ಬೆಳೆ ಮುಖ್ಯವಾಗಿ ಬೆಚ್ಚಗಿನ ಮತ್ತು ಆರ್ದ್ರ ಹವಾಗುಣದಲ್ಲಿ ಸಮುದ್ರ ಮಟ್ಟದಿಂದ 1,500 ಮೀಟರ್ ಎತ್ತರದವರೆಗಿನ ಪ್ರದೇಶದಲ್ಲಿ ಬರುತ್ತೆ. ಮುಖ್ಯವಾಗಿ ಶುಂಠಿಯನ್ನು ನೀರಾವರಿ ಆಶ್ರಯ ಮತ್ತು ಮಳೆ ಆಶ್ರಯ ಎರಡರಲ್ಲೂ ಕೂಡ ಬೆಳಿಬೋದು. ಶುಂಠಿ ಬೆಳೆಯನ್ನು ಯಶಸ್ವಿಯಾಗಿ ಬೇಸಾಯ ಮಾಡೋದಕ್ಕೆ ಬಿತ್ತನೆ ಸಮಯದಿಂದ ಗಡ್ಡೆಗಳು ಮೊಳಕೆ ಬರೋವರೆಗೂ ಸಾಧಾರಣವಾದಂಥ ಮಳೆ, ಬೆಳವಣಿಗೆಯ ಅವಧಿಯಲ್ಲಿ ಚೆನ್ನಾಗಿ ಹಂಚಿಕೆಯಾಗಿ ಬೀಳುವ ಅಧಿಕ ಮಳೆ ಮತ್ತು ಕೊಯ್ಲು ಮಾಡೋದಕ್ಕಿಂತ ಮುಂಚೆ 1 ತಿಂಗಳವರೆಗೆ ಒಣಹವೆ ಬಹಳ ಅವಶ್ಯಕ. ವಿವಿಧ ಸ್ಥಳೀಯ ತಳಿಗಳು ನಮ್ಮಲ್ಲಿದ್ದಾವೆ. ಮಾರನ್ನು, ಎರ್ನಾಡು, ವೈನಾಡು, ಹಿಮಾಚಲ, ನಾಡಿಯ ಇವು ಮುಖ್ಯವಾದಂಥ ತಳಿಗಳಿದ್ದಾವೆ. ಜೊತೆಗೆ ಈ ರಿಯೋಡಿ ಜನ ಇರೋದಂತಹ ವಿದೇಶಿ ತಳಿಗಳು ಕೂಡ ನಮ್ಮ ಬೆಳೆಗಾರರಲ್ಲಿ ಜನಪ್ರಿಯವಾಗಿದ್ದಾವೆ. ಇದರ ಜೊತೆಗೆ ಹಲವಾರು ಸುಧಾರಿತ ತಳಿಗಳಿದ್ದಾವೆ. IASR ವರದ, ಸುಪ್ರಭ, ಸುರುಚಿ, ಸುರವಿ, ಹಿಮಗಿರಿ, IASR ಮಹಿಮಾ, IASR ರೇಜತ, ಹೀಗೆ ಹಲವಾರು ಸುಧಾರಿತ ತಳಿಗಳು ಕೂಡ ಇದ್ದಾವೆ. ಇವು ಸಾಧಾರಣವಾಗಿ 200 ರಿಂದ 230 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿಗಳು. ಮುಖ್ಯವಾಗಿ ನಮ್ಮಲ್ಲಿ ಈ ಶುಂಠಿ ಬೆಳೆಯನ್ನು ಬಿತ್ತನೆ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ನೀರಾವರಿ ಆಶ್ರಯದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳು ಬಹಳ ಸೂಕ್ತ. ಬಿತ್ತನೆಗೆ ಮುಂಚೆ ಮಡಿ ಮೇಲಿರುವಂಥ ಮಣ್ಣನ್ನು ತರೆಗೆಲೆ ಹರಡಿ ಸುಡೋದ್ರಿಂದ, ಹಾಗೆಯೇ ಈ ಬೇಸಿಗೆ ಮಳೆ ಬಂದಾಗ ಬಿತ್ತನೆ ಮಾಡೋದ್ರಿಂದ ನಾವು ಹೆಚ್ಚು ಇಳುವರಿ ಪಡೆಯೋದರ ಜೊತೆಗೆ ರೋಗಗಳ ಬಾಧೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಬೇಸಿಗೆ ಕಾಲದ ಮಳೆ ಬಂದಾಗ 4-5 ಸಾರಿ ಉಳುಮೆ ಮಾಡ್ಕೋಬೇಕು ಅಥವಾ ಅಗೆತವನ್ನು ಕೂಡ ಮಾಡ್ಕೋಬೋದು. ಇದರಿಂದ ಮಣ್ಣನ್ನು ನಾವು ಪುಡಿ ಪುಡಿಯಾಗಿ ಮಾಡ್ಕೋಬೇಕಾಗತ್ತೆ, ಹದ ಮಾಡ್ಕೋಬೇಕಾಗತ್ತೆ. 1 ಮೀಟರ್ ಅಗಲದ, 15 ಸೆಂಟಿಮೀಟರ್ ಎತ್ತರದ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂಥ ಸಸಿಮಡಿಗಳನ್ನು ನಾವು ತಯಾರು ಮಾಡ್ಕೋಬೇಕು. ಸಸಿಮಡಿಗಳ ಮಧ್ಯೆ 50 ಸೆಂಟಿಮೀಟರ್ ಅಂತರ ಇರುವಂತೆ ನಾವು ನೋಡ್ಕೋಬೇಕಾಗತ್ತೆ. ನೀರಾವರಿ ಆಶ್ರಯದ ಬೆಳೆಯಾದರೆ 40 ಸೆಂಟಿಮೀಟರ್ ಅಂತರದಲ್ಲಿ ಏರುಗಳನ್ನು ಮಾಡ್ಕೋಬೇಕಾಗತ್ತೆ. ಗಡ್ಡೆ ಕುಳೆ ರೋಗ ಮತ್ತು ದಂಡಾಣುಗಳ ಬಾಧೆ ಹೆಚ್ಚಾಗಿರುವಂಥ ಪ್ರದೇಶದಲ್ಲಿ ಈ ಪಾರದರ್ಶಕ ಪಾಲಿಥೀನ್ ಹಾಳೆಗಳನ್ನು ಸಸಿಮಡಿಗಳ ಮೇಲೆ 40 ದಿನದವರೆಗೆ ಹರಡೋದ್ರ ಮೂಲಕ ಮಣ್ಣು ಬಿಸಿಯಾಗುವಂತೆ ಅಂದರೆ ಸೋಲರೈಸೇಷನನ್ನು ಮಾಡಬೇಕಾಗತ್ತೆ. ಹೆಚ್ಚಿನ ಮಳೆ ಬಂದಾಗ ಮಡಿ ಮೇಲಿರುವಂಥ ಮಣ್ಣು ಚದುರುತ್ತೆ ಮತ್ತು ಕೊಚ್ಚಿ ಹೋಗುತ್ತೆ. ಇದನ್ನು ತಡೆಯೋದಕ್ಕೆ ಮಡಿಗಳ ಮೇಲೆ ಹಸಿರು ಎಲೆ ಅಥವಾ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಹರಡಬೇಕಾಗತ್ತೆ, ಹೊದಿಕೆ ಹಾಕಬೇಕಾಗತ್ತೆ. ಇದರಿಂದ ಮಣ್ಣಿಗೆ ಸಾವಯವ ಪದಾರ್ಥವನ್ನು ಸೇರಿಸ್ಬೋದು. ಕಳೆಗಳನ್ನು ಕೂಡ ನಾವು ಇದರಿಂದ ನಿಯಂತ್ರಣ ಮಾಡ್ಬೋದು. ಮತ್ತು ಶುಂಠಿ ಬೆಳೆಯ ಬೆಳವಣಿಗೆ ಅವಧಿಯಲ್ಲಿ ತೇವಾಂಶವನ್ನು ಕೂಡ ನಾವು ಸಂರಕ್ಷಣೆ ಮಾಡ್ಕೋಬೋದು. ಮೊದಲನೇ ಹೊದಿಕೆಯನ್ನು ಶುಂಠಿಯನ್ನು ಬಿತ್ತನೆ ಮಾಡಿದಾಗ ಹಾಕಬೇಕಾಗತ್ತೆ. ಅಂದರೆ ಈ ಹಸಿರೆಲೆಯನ್ನು ಪ್ರತಿ ಹೆಕ್ಟೇರ್ಗೆ 10-12 ಟನ್ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ. ಅದೇ ರೀತಿ ಈ ಶುಂಠಿಯನ್ನು ನಾವು ಬಿತ್ತನೆ ಮಾಡಿದ 40 ಮತ್ತು 90 ದಿನಕ್ಕೊಮ್ಮೆ ಈ ಹೊದಿಕೆಗಳನ್ನು ಹಾಕಬೇಕಾಗತ್ತೆ. ಅಂದರೆ ಕಳೆ ತೆಗೆದು ರಸಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಹಾಕಿ ಮಣ್ಣು ಏರು ಹಾಕಿದಂಥ ಸಮಯದಲ್ಲಿ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 7.5 ಟನ್ನಷ್ಟು ನಾವು ಕೊಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,500 ಕಿಲೋಗ್ರಾಮ್ನಷ್ಟು ಬಿತ್ತನೆ ಶುಂಠಿಯನ್ನು ಬಳಸ್ಕೋಬೇಕಾಗತ್ತೆ. 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ 100 ಕಿಲೋಗ್ರಾಮ್ನಷ್ಟು ಸಾರಜನಕ, 50 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 50 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಕೊಡಬೇಕಾಗತ್ತೆ. ಭೂಮಿಯನ್ನು ಉಳುಮೆ ಮಾಡುವಾಗ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮರಳುಗೋಡು ಮಣ್ಣಿನ ಪ್ರದೇಶ ಆದರೆ ಸಮತಟ್ಟಾದಂಥ ಮಡಿಗಳನ್ನು ಮಾಡ್ಕೋಬೇಕಾಗತ್ತೆ. ಜೇಡಿ ಮಣ್ಣಿನ ಪ್ರದೇಶದಲ್ಲಿ ಎತ್ತರದ ಮಡಿಗಳನ್ನು ತಯಾರಿಸ್ಕೋಬೇಕು. ಈ ಮಡಿಗಳ ಉದ್ದ 3-5 ಮೀಟರು ಇರಬೇಕಾಗತ್ತೆ, ಅಗಲ 90 ಸೆಂಟಿಮೀಟರ್ ಇರಬೇಕಾಗತ್ತೆ. ಈ ರೀತಿ ಮಡಿಗಳನ್ನು ಮಾಡಿಕೊಂಡ ಮೇಲೆ ಕೊಡಬೇಕಾದಂಥ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಶುಂಠಿಯನ್ನು ಮಡಿಗಳಲ್ಲಿ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕಾಗತ್ತೆ. ಅಂದರೆ ಈ ಗಡ್ಡೆಗಳು ಕನಿಷ್ಠ 15-20 ಗ್ರಾಂನಷ್ಟು ತೂಕ ಇರಬೇಕಾಗತ್ತೆ. ಇನ್ನು ಬಿತ್ತನೆಗಿಂತ ಮುಂಚೆ ಈ ಬೀಜದ ಗಡ್ಡೆಗಳನ್ನು 2 ಗ್ರಾಂನಷ್ಟು ಬ್ಲೀಚಿಂಗ್ ಪುಡಿ, 1 ಗ್ರಾಂನಷ್ಟು ಮೆಟಲಾಕ್ಸಿಲ್ MZ-72, 1 ಗ್ರಾಂನಷ್ಟು ಸ್ಟ್ರೆಪ್ಟೋಸೈಕ್ಲಿನ್ನು ಮತ್ತು 2 ಮಿಲಿಲೀಟರ್ನಷ್ಟು ಎಂಡೋಸಲ್ಫಾನ್ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣದಲ್ಲಿ 30 ನಿಮಿಷ ನೆನೆಸಿ ನೆರಳಿನಲ್ಲಿ ಹರಡಿ ನಾಟಿಗೆ ಬಳಸ್ಕೋಬೇಕಾಗತ್ತೆ. ಇದರಿಂದ ಈ ಗಡ್ಡೆ ಕೊಳೆ ರೋಗ ಮತ್ತು ಕೆಲವೊಂದು ಶಲ್ಕ ಕೀಟಗಳ ಬಾಧೆಯಿಂದ ಶುಂಠಿಯನ್ನು ರಕ್ಷಿಸಬಹುದು. ಅರ್ಧ ಭಾಗದಷ್ಟು ಸಾರಜನಕವನ್ನು ನಾವು ಈ ಗಡ್ಡೆಗಳನ್ನು ಬಿತ್ತನೆ ಮಾಡಿದ 30-40 ದಿನದ ನಂತರ, ಉಳಿದ ಅರ್ಧ ಭಾಗದಷ್ಟು ಸಾರಜನಕವನ್ನು ಗಡ್ಡೆಗಳನ್ನು ಬಿತ್ತನೆ ಮಾಡಿದ 60-70 ದಿನಗಳ ನಂತರ ಕೊಡಬೇಕಾಗತ್ತೆ. ಮಣ್ಣು ಹವಾಗುಣವನ್ನು ನೋಡಿಕೊಂಡು 6-8 ದಿನಕ್ಕೊಮ್ಮೆ ನೀರನ್ನು ಹಾಯಿಸಬೇಕಾಗತ್ತೆ. ಜಮೀನಿನಲ್ಲಿ 2-3 ಸಾರಿ ಕಳೆಗಳನ್ನು ತೆಗೆದು ಅದು ಕಳೆಗಳಿಂದ ಮುಕ್ತವಾಗಿರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಶುಂಠಿಯನ್ನು ಒಂದೇ ಸ್ಥಳದಲ್ಲಿ ಸತತವಾಗಿ ಬೆಳೀಬಾರ್ದು, ಬೆಳೆ ಪರಿವರ್ತನೆಯನ್ನು ಅನುಸರಿಸಬೇಕಾಗತ್ತೆ. ರಾಗಿ, ತೊಗರಿ, ನೆಲಗಡಲೆ ಮತ್ತು ತರಕಾರಿ ಬೆಳೆಗಳನ್ನು ಪರಿವರ್ತನೆಗೆ ಬಳಸ್ಕೋಬೋದು. ಶುಂಠಿಯನ್ನು ತೆಂಗು, ಅಡಿಕೆ, ಕಾಫಿ ಮತ್ತು ಕಿತ್ತಳೆ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳಕಬಹುದು. ರಸಗೊಬ್ಬರವನ್ನು ಹಾಕೋದಕ್ಕಿಂತ ಮತ್ತು ಹೊದಿಕೆ ಹಾಕೋದಕ್ಕಿಂತ ಮುಂಚೆ ಕಳೆ ತೆಗಿಬೇಕಾಗತ್ತೆ. ಕಳೆಗಳ ಬೆಳವಣಿಗೆಯನ್ನು ಆಧರಿಸಿ 2-3 ಸಾರಿ ಕಳೆ ತೆಗಿಬೇಕಾಗತ್ತೆ. ಜಮೀನಿನಲ್ಲಿ ನೀರು ಹೆಚ್ಚಾಗಿ ನಿಂತಾಗ ನೀರು ಬಸಿದು ಹೋಗುವ ರೀತಿಯಲ್ಲಿ ಬಸಿಗಾಲುವುಗಳನ್ನು ತೆಗಿಬೇಕಾಗತ್ತೆ. ಮಣ್ಣಲ್ಲಿ ಗಡ್ಡೆಗಳು ಹೊರಗಡೆ ಕಾಣದಂತೆ ಮುಚ್ಚೋದಕ್ಕೆ ಮತ್ತು ಗಡ್ಡೆಗಳು ಚೆನ್ನಾಗಿ ಬೆಳೆದು ಅಭಿವೃದ್ಧಿಯಾಗೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಣ್ಣನ್ನು ಏರ್ ಹಾಕಬೇಕಾಗತ್ತೆ. ಈ ಶುಂಠಿ ಗಡ್ಡೆಗಳನ್ನು ಬಿತ್ತನೆ ಮಾಡಿದ 40 ದಿನ ಮತ್ತು 90 ದಿನದಲ್ಲಿ ಕಳೆಗಳನ್ನು ತೆಗಿಬೇಕಾಗತ್ತೆ. ಕಳೆಗಳನ್ನು ತೆಗೆದಾದ ಮೇಲೆ ರಸಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಇನ್ನು ಬೆಳೆ ಪರಿವರ್ತನೆ ಈ ಶುಂಠಿ ಬೆಳೆ ಒಂದು ಬೇಸಾಯದಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಮರಗೆಣಸು, ರಾಗಿ, ಭತ್ತ, ಎಳ್ಳು, ಮುಸ್ಕಿನ ಜೋಳ ಮತ್ತು ತರಕಾರಿ ಬೆಳೆಗಳನ್ನು ಶುಂಠಿ ಬೆಳೆದ ನಂತರ ಪರಿವರ್ತನೆ ಬೆಳೆಗಳಾಗಿ ಬೆಳಿಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ ಶುಂಠಿ ಬೆಳೆಯನ್ನು ರಾಗಿ, ತೊಗರಿ ಮತ್ತು ಹರಳು ಬೆಳೆಗಳ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಜೊತೆಗೆ ಈ ಶುಂಠಿ ಬೆಳೆಯನ್ನು ತೆಂಗು, ಅಡಿಕೆ, ಕಾಫಿ ಮತ್ತು ಕಿತ್ತಳೆ ತೋಟಗಳಲ್ಲಿ ಅಂತರ ಬೆಳೆಯಾಗೂ ಕೂಡ ಬೆಳಿಬಹುದು. ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ ಮತ್ತು ನೆಲಗಡಲೆ ಬೆಳೆಗಳನ್ನು ಶುಂಠಿ ಬೆಳೆ ನಂತರ ಬೆಳೆಯಬಾರದು. ಯಾಕೆಂದರೆ ಈ ಬೆಳೆಗಳು ಸೊರಗು ರೋಗ ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿಗೆ ಆಶ್ರಯ ಸಸ್ಯಗಳಾಗಿರುತ್ತವೆ. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಕೃಷಿ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಪ್ರಸ್ತುತಿ ಜಗದೀಶ್, ಪಿಎಂ. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಂದ 23,500 ರೂಪಾಯಿ, ಅರಬಿಕಾ ಚೆರಿ 12,700 ರೂಪಾಯಿಂದ 13,350 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 19,500 ರೂಪಾಯಿಂದ 20,800 ರೂಪಾಯಿ, ರೊಬೆಸ್ಟಾ ಚೆರಿ 11,800 ರೂಪಾಯಿಂದ 12,350 ರೂಪಾಯಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಅಮ್ಮತ್ತಿ ಕಾವಾಡಿ ಗ್ರಾಮ ಹತ್ರ ಕಾವಡಿ ಚಂಡ ದಿನೇಶ್ ಕಾಳಪ್ಪ ಅಂಗಡ ಪೊಣ್ಣು ಪ್ರೀತು ಪದ್ಮಿನಿ ಅಂಗ ಇಂದು ಮರಣಪಟ್ಟಿತ್ತು. 48 ಬೈತ್ರ ಕಾವಡಿ ಚಂಡ ಪ್ರೀತು ಪದ್ಮಿನಿ ಅಂಗಡ ತಾಮನೆ ಬಟ್ಟಿಯಂಡ ಆಖಿರಿ ಕರ್ಯ ನಾಳೆ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಕಡಿಯತೂರು ಗ್ರಾಮತ್ರ ಕೊಪ್ಪಡ ಪೌತಿ ಪೂಣಚ ಅಂಗಡ ಮೂವ ಕರುಂಬಯ್ಯ ಅಂಗ ಇಂದು ಮರಣಪಟ್ಟಿತ್ತು. 63 ಬೈತ್ರ ಕೊಪ್ಪಡ ಕರುಂಬಯ್ಯ ಅಂಗಡ ಆಕೆರಿ ಕಾರ್ಯ ನಾಳೆ ಕೊಪ್ಪಡ 5 ಮನೆ ನಡಪಾಂದು ಒಕ್ಕ ಕರಾರು ಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆಯ ವತಿಯಿಂದ ಮಡಿಕೇರಿನ ರಾಜಸಿಟ್ಟು ಉದ್ಯಾನವನದಲ್ಲಿ 4 ದಿನ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಶಾಸಕರಾದ ಡಾ ಮಂತ್ರಗೌಡ ಹೂವಿಂದ ಚಾಲನೆ ಕೊಟ್ಟವು. ಮತ್ತೆ ಮಾತಾಡಿದ ಇವು, ಈ ಸಲ ಓಂಕಾರೇಶ್ವರ ದೇವಸ್ಥಾನ ಕೊಡಗಿನ ಜೈನ ಆಕರ್ಷಣೀಯಾಗಿದ್ದು ಗಮನ ಸೆಳೆದದೆ, ಹಂಗೇನೆ ಪ್ರದರ್ಶನದಲ್ಲಿ ಸೆಲ್ಫಿಗಿನ ವ್ಯವಸ್ಥೆ ಮಾಡಲಾಟುತ್ತ ಹೇಳಿದವು. ಕಳೆದ ಸಲ ನಿಂಗೆ ಈ ಸಲನ್ನು ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಜವಹರ್ಲಾಲ್ ನೆಹರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ಗುಡ್ಡೆಮನೆ ಅಪ್ಪಯ್ಯಗೌಡ ಸೇರಿದಂಗೆ 50ಕ್ಕಿಂತಲೂ ಜಾಸ್ತಿ ಮಹನೀಯರ ಕಲಾಕೃತಿಗ ಆಕರ್ಷಣೆ ಆಟು. ಉದ್ಘಾಟನಾ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹಫ್ಕಾಮ್ಸ್ ಅಧ್ಯಕ್ಷರಾದ ಬಿದ್ದಾಟಂಡ ರಮೇಶ್ ಚಂಗಪ್ಪ, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರು ಸೇರಿದಂಗೆ ಅಧಿಕಾರಿಗ ಬೇರೆ ಬೇರೆ ಸಂಘಟನೆಗಳ ಮುಖ್ಯಪಟ್ಟು ಹಾಜರಿದ್ದು. ಮನಸ್ಸಿನ ದೇಹದಲ್ಲಿ ಮುಖ್ಯ ಅಂಶ ಆಗಿರುವ ರಕ್ತಸನ ಔಷಧೀಯ ಗುಣ ಹೊಂದಿರುವುದರಿಂದ ಇಂದಿನ ಕಾಲದಲ್ಲಿ ಜೀವ ಸಂರಕ್ಷಕ ರಕ್ತಕ್ಕೆ ಬೇಡಿಕೆ ಹೆಚ್ಚಾಗ್ತಾನೆ. ಒಟ್ಟು ಈ ನಿಟ್ಟಲ್ಲಿ ರಕ್ತ ಸಂಗ್ರಹಣೆ ಮೂಲಕ ಕೊಡಗಿನ ಆಸ್ಪತ್ರೆಗಳಲ್ಲಿ ರಕ್ತದ ಸರಬರಾಜು ಹೆಚ್ಚಾಕುತ್ತ ಜಿಲ್ಲಾ ಸಹಾಯಕ ಔಷಧಿ ನಿಯಂತ್ರಕ ಅಧಿಕಾರಿ ಗುರುನಾಥವು ಹೇಳಿದವು. ಕೊಡಗು ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಮಡಿಕೇರಿನ ರೋಟರಿ ಸಭಾಬಾಡಿಯಲ್ಲಿ ನಡೆದ ರಕ್ತ ಸಂಗ್ರಹ ಶಿಬಿರಕ್ಕೆ ಚಾಲನೆ ಕೊಟ್ಟು ಮಾತಾಡಿದವು. ರಕ್ತನ ದಾನ ಕೊಡದು ಇನ್ನೊಬ್ಬರ ಜೀವ ಉಳಿಸುವ ಮಾನವೀಯ ಕೆಲಸದ ದಾನಿಗ ತಿಳ್ಕೊಂಡು ಕೂತ ಅಭಿಪ್ರಾಯಪಟ್ಟು ಜಿಲ್ಲೆನ ರಕ್ತನಿಧಿ ಕೇಂದ್ರಕ್ಕೆ ತಿಂಗಳಿಗೆ 500 ಯೂನಿಟ್ ರಕ್ತದ ಅಗತ್ಯತೆ ಇದ್ದು ಕಮ್ಮಿ ತೇಳ್ರೆ 10 ರಕ್ತ ಸಂಗ್ರಹಣೆನ ಶಿಬಿರ ಅಗತ್ಯ ಒಟ್ಟು ಅಂತ ಹೇಳಿದವು. ಈ ಸಂದರ್ಭ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾ ಗಾಯತ್ರಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಂಗೆ ಆರೋಗ್ಯ ಇಲಾಖೆಯ ಕೂಡುಕೂಟಲ್ಲಿ ಜಿಲ್ಲಾಸ್ಪತ್ರೆ ಹಿರಿಯ ನಾಗರಿಕರಿಗೆ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ನಿಟ್ಟಲ್ಲಿ ಕಣ್ಣು ತಪಾಸಣಾ ಶಿಬಿರ ನಡೆದ ಶಿಬಿರನ ಮಡಿಕೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಂಗೆ ಬೋಧಕ ಆಸ್ಪತ್ರೆಯ ನಿರ್ದೇಶಕರಾದ ಡಾ ಎಜೆ ಲೋಕೇಶ್ ಉದ್ಘಾಟನೆ ಮಾಡಿ ಮಾತಾಡಿ, ಹಿರಿಯ ನಾಗರಿಕರು ಸಾರ್ವಜನಿಕರಿಗೆ ಸಂಬಂಧಿಸಿದಂಗೆ ಕಣ್ಣಿನ ಆರೋಗ್ಯ ಮತ್ತೆ ಆರೋಗ್ಯ ಇಲಾಖೆಯಿಂದ ಸಿಕ್ಕುವ ಸೌಲಭ್ಯಗಳ ಕುರಿತಂಗೆ ಮಾಹಿತಿ ಕೊಟ್ಟು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ರಂಜುಂಡಯ್ಯ, ವೈದ್ಯಾಧಿಕಾರಿಗ ಜಿಲ್ಲಾ ಅಂಗವೈಕಲ್ಯರ ಕಲ್ಯಾಣಾಧಿಕಾರಿ ವಿಮಲ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಇದೇ 28ಕ್ಕೆ ಇಲಾಖೆಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಖಾಸಗಿ ಕಂಪನಿಗೆ ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಚಕ್ರಿಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿ ಮಾಡಿಕೊಂಡವೆ. ಕುಸಿರುವ ಸ್ವಯಂ ವಿವರದ ಪ್ರತಿಗಳೊಟ್ಟಿಗೆ ಹಾಜರಾಗುತ್ತ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥವು ತಿಳಿಸಿದರು. ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ 2024-25 ಸಾಲಿನಲ್ಲಿ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆ ನಡೆಯಲಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಣ್ಣ ಉದ್ದಿಮೆದಾರರನ್ನು ಉತ್ತೇಜಿಸಿಕೆ ಇಂಟರ್ನ್ಶಿಪ್ ಪ್ರೋಗ್ರಾಂ ಬಗ್ಗೆ 1 ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡುಗೆ ಹಂಗೆ ತರಬೇತಿ ಪಡ್ಕೊಂಡ ಅಭ್ಯರ್ಥಿಗಳಿಗೆ ಪ್ರವಾಸಿ ಜಾಗದಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನ ತಕಣಿಕೆ ಸಹಾಯಧನ ಕೊಡುಗೆ ಉದ್ದೇಶಿಸಲಾಟು. ಕುಸಿರುವು ಇದೇ ತಿಂಗಳ 31ಕ್ಕೆ ಮುಟ್ಟ ಪ್ರವಾಸೋದ್ಯಮ ಇಲಾಖೆಯ ಕಚೇರಿಯಿಂದ ಅರ್ಜಿ ತಕೊಂಡು ಭರ್ತಿ ಮಾಡಿಕೊಡಕೂತ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸಾರ್ವಜನಿಕರ ಅಹವಾಲುಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ನಿಟ್ಟಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಹೋಬಳಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಬಾಡಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ ಅಂತ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ತಿಳಿಸಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಣ್ಣ ಕತೆ ಬರೆಯುವ ಕೊಡಗನ ಗೌರಮ್ಮ ದತ್ತಿ ಕಥಾ ಸ್ಪರ್ಧೆ ಇದೇ 25 ತೇಳ್ರೆ ನಾಳೆ ಬೆಳಿಗ್ಗೆ 10:30 ಮಡಿಕೇರಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಸಭಾಬಾಡಲಿ ನಡೆದಿದೆ. ಹಂಗೆ ನಾಳೆ ಬೆಳಿಗ್ಗೆ ನಾಪೋಕ್ಲು ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ಲಿ ಮಂಡೆಪಂಡ ಅಕ್ಕಮ್ಮ ಗಣಪತಿ ಸ್ಮಾರಕ ದತ್ತಿ ಹಂಗೆ ಎಸ್ಎಸ್ ರಾಮಮೂರ್ತಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಪರಿಷತ್ನ ಮಡಿಕೇರಿನ ತಾಲೂಕು ಘಟಕ ಹಂಗೆ ನಾಪೋಕ್ಲು ಹೋಬಳಿ ಘಟಕದ ಕೂಡುಕೂಟಲ್ಲಿ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ವತಿಯಿಂದ ಫೆಬ್ರವರಿ 27 ಮತ್ತು 28ಕ್ಕೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಕೊಡವ ಬಲ್ಯನಮ್ಮೆ ಕಾರ್ಯಕ್ರಮ ಆಯೋಜಿಸಿಕೆ ತೀರ್ಮಾನಿಸಿದಳು. ಅಕಾಡೆಮಿ ಅಧ್ಯಕ್ಷರಾದ ಅಜ್ಜನಿಕಂಡ ಮಹೇಶ್ ನಚ್ಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಿದಳು. ಸುರುದಿನ ಸಾರ್ವತ್ರಿಕ ಕೊಡವ ಸಾಂಸ್ಕೃತಿಕ ಸ್ಪರ್ಧೆಗ ಸಾಹಿತ್ಯ ಸ್ಪರ್ಧೆಗಳಾದ ಕವನ ಕೊಡವ ಭಾಷೆಯಲ್ಲಿ ಹಾಡಿದು ಭಾಷಣ ಸ್ಪರ್ಧೆಗಳನ್ನ ಏರ್ಪಾಟು ಮಾಡುವೆ ಅಂತ ಹೇಳಿದವು. ವಸ್ತು ಪ್ರದರ್ಶನ ಸನ ಇದ್ದದೆ ಎರಡನೇ ದಿನ ಕೊಡವ ಸಾಂಸ್ಕೃತಿಕ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್, ಅಕಾಡೆಮಿನ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರ ಕೂಡುಕೂಟಲ್ಲಿ ಸೋಮರ್ಪೇಟೆ ತಾಲೂಕು ಕೊಡ್ಲಿಪೇಟೆನ ನಂದಿಪುರ ಕೆರೆ ಸೌಂದರೀಕರಣ ಕಾಮಗಾರಿನ ಉದ್ಘಾಟನಾ ಕಾರ್ಯಕ್ರಮ ಇದೇ 26ರ ಮಧ್ಯಾಹ್ನ 3 ಗಂಟೆಗೆ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಶ್ರೀ ಭಗವತಿ ದೇವಸ್ಥಾನ ಕಾವಾಡಿ, ಇಲ್ಲಿ ದೇವಿರ ಬ್ರಹ್ಮಕಲಶೋತ್ಸವ ಇತ್ತು. ಪರಿಹಾರ ಪೂಜೆ ವಿಷಯದ ಚರ್ಚೆ ಮಾಡುವಂಗಾಯ್ತು. ಇದೇ ಜನವರಿ 26 ನಾರಾಚ ಪೊಲಾಕ ಪತ್ತರ ಗಂಟೆಗೆ ದೇವಸ್ಥಾನದ ಊರಿನ ಮಹಾಸಭೆನ ಏರ್ಪಡಿತು. ಎಲ್ಲರೂ ಕಾಲನೇರಕ ಸರಿಯಾಯಿತು ಸಭೆಗೆ ಬಂದಿತು. ತಂಗಡ ಸಲಹೆ ಸೂಚನೆ ತಂದಿತು. ಸಹಕಾರ ತರೋಣಂದು ಊರ ತಕ್ಕಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮಾನಿ ಶಾಲೆಗೆ ಗಣಿತ, ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನು ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ನುರಿತ ಅರ್ಹ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಡ್ ಪದವಿ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಬೇಕಾದ ಸಂಖ್ಯೆ 7599525995. ಇದೇ ಜನವರಿ 4 29 ಫೆಬ್ರವರಿ ದಂಡಾಂಗತ್ತನೆ ಜಾರ್ಖಂಡ್ ಲನಡ್ಪ 1972 ಒಳಲುಳ್ಳ ಕಂಡ ಮಕ್ಕಳ ರಾಷ್ಟ್ರೀಯ ಹಾಕಿ ತಂಡಕ್ಕೆ ಕಕ್ಕಬೆ ಕಾರಳನ ಪೊಂಗೇರ ಉಲ್ಲಾಸ ಪಿಂಜ ಹೇಮ ದಂಪತಿರ ಮಾವ ತನುಷ್ ಆಯ್ಕೆಯಾಯ್ತು. ತನುಷಕ್ಕೆ ನಲ್ಲಾಮೆ ಬೈಂದಿತ್ತು ಅಕ್ಕ ತನಿಷ ಪಿಂಜ ಆ ವಯಸ್ಸೀತಮ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಮಡಿಕೇರಿ ರಾಜ ಸೀಟಲು ಪೂಪಣ್ಣು ಪ್ರದರ್ಶನ ಮಾರಾಟಕ್ಕೆ ಮೊಳಿ. ನಾಳೆ ರಾಷ್ಟ್ರೀಯ ಮತದಾರಂಗಡ ನಾಳು. ವಿವರೋಡೆ ಸುದ್ದಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕಾ ಇಲಾಖೆ ಕೂಟಾದನೆಯಲ್ಲಿ ಮಡಿಕೇರಿ ರಾಜ ಸೀಟಲು ಏರ್ಪಾಡು ಮಾಡಿನ ಪೂಪಣ್ಣು ಪ್ರದರ್ಶನಕ್ಕೆ ಶಾಸಕಗಳಾದ ಡಾಕ್ಟರ್ ಮಂತರ್ಗೌಡ ಮೊಳಿಯಿಟ್ಟದ್ದು. ಪೂಲೆ ಕೊಟ್ಟನ ಓಂಕಾರೇಶ್ವರ ದೇವನೆಲೆ ಕೊಡಗರ ತೇನು ಕೂಡು ನನಕ್ಕೆ ಬೋರೆ ಬೋರೆ ಪ್ರದರ್ಶನ ಪೇರ್ತ್ ಅಂದೋಡೆ ಕಾಂಬ ಕುಟ್ಟುವ. ವಿಂಟೇಜ್ ಕಾರರ ಪುತ್ತಳಿ, ಬಟರ್ ಪ್ಲೇವಿಂಗ್ಸ್, ಎದಿಕೆರ ಕಟ್ಟೋಳೆ, ಪ್ರಾಣಿಯಡ ಮೂಡರ ಕಲಾಕೃತಿನ ಪೂಂಜ ಮಾಡಿತು. ಮಕ್ಕಕ್ಕೂ ಖುಷಿ ಕೊಡ್ಪನಕ್ಕೆ ಬಾರ್ಬಿ ಗೊಂಬೆ, ದೊರೆಮಾನ್, ಮೋಟು ಪಟ್ಲು ಕಲಾಕೃತಿನ ಕಾಂಗೋಲು. ಬೋರೆ ಬೋರೆ ಕ್ಷೇತ್ರ ಹತ್ರ ಗಣ್ಯಂಗಡ ಪುತ್ತಳಿನ ಪಣ್ಣು ತರಕಾರಿಲು ಮಾಡಿ ಬೆಚ್ಚದು ಕಾಂಬ ಕುಟ್ಟುವ. ಕಾರ್ಬಾರ್ಕ್ ಮೊಳಿಯಿಡುವ ನೇರತ್ತು